ತಾವು ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರು, ಸಾಕಷ್ಟು ವಿಸ್ತೃತವಾದ ಅನುಭವ ಹೊಂದಿದ್ದೀರಿ. ವಿಶೇಷವಾಗಿ ತೋಟಗಾರಿಕೆ ಅಂದ್ರೇ ಇವತ್ತು ಉತ್ತರ ಕರ್ನಾಟಕದಲ್ಲಿ ವಿಜೃಂಭಣೆ ಜಾಸ್ತಿ. ಬಾಗಲಕೋಟೆ ಕಡೆ ಹೋದ್ರೆ ನೋಡ್ರಿ, ವಿಶ್ವವಿದ್ಯಾಲಯನೇ ಇದೆ ಇಲ್ಲಿ. ಅಂದರೆ ಒಂದು ಹಣ್ಣು ಹಂಪಲ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಇವತ್ತು ರೈತ ಬಾಂಧವ ಎಲ್ಲಿ ನೀರಿನ ಅನುಕೂಲತೆ ಇದೆ ಅಲ್ಲಿ ಭಾಳ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಅದು ಭಾಳ ಸಂತೋಷ. ಈ ತೋಟಗಾರಿಕೆ ಪರಿಕರಗಳಿದೆಯಲ್ಲ, ತರಕಾರಿಗಳಿರ್ಬೋದು, ಸೊಪ್ಪಿರ್ಬೋದು ಅಥವಾ ಹಣ್ಣುಗಳಿರ್ಬೋದು, ಹೇಗೆ ಈಗ ನಮ್ಮ ಒಂದು ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಆಗಬೇಕಾಗಿದೆ? ಆರಂಭಿಕ ಒಂದೆರಡು ಪೀಠಿಕೆಗಳನ್ನು ಹೇಳ್ಬೋದಾ? ತರಕಾರಿಗಳು ದೇಹದ ಅವಶ್ಯಕತೆಯೂ ಹೌದು, ಆ ಅವಶ್ಯಕತೆ ಅವುಗಳಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳೇ ಮುಖ್ಯ ಕಾರಣ. ಹಲವಾರು ಪೋಷಕಾಂಶಗಳ ಜೊತೆ ಅದರಲ್ಲಿ ಇರ್ತಕ್ಕಂಥ ನಾರಿನ ಅಂಶ ಅತಿ ಮುಖ್ಯ. ಆ ದೃಷ್ಟಿಯಿಂದ ನಮ್ಮ ಊಟದಲ್ಲಿ ಪ್ರತಿನಿತ್ಯ 300 ಗ್ರಾಮ್ನಷ್ಟು ತರಕಾರಿಗಳಿರಬೇಕು. ಈ ತರಕಾರಿಗಳಲ್ಲಿ ಹಲವು ಥರದ ತರಕಾರಿಗಳಿದ್ದಾವೆ, ಹಣ್ಣುಗಳಿದ್ದಾವೆ, ಕಾಯಿಗಳಿದ್ದಾವೆ, ತಪ್ಪಲ ಪಲ್ಯ ಇದೆ, ಗೆಡ್ಡೆ ಗೆಣಸುಗಳಿದ್ದಾವೆ. ಇವೆಲ್ಲವೂ ನಮ್ಮ ತರಕಾರಿ ಸೇವನೆಯ ಭಾಗವಾಗಿರಬೇಕು. 100+ ಬೆಳೆಗಳಿದ್ದಾವೆ, ಅದರಲ್ಲಿ ಟೊಮ್ಯಾಟೊ ಅತಿ ಮುಖ್ಯವಾದ್ದು. ದಿನನಿತ್ಯ ಉಪಯೋಗಿಸ್ತಕ್ಕಂಥ ಈ ಒಂದು ತರಕಾರಿ ಸಾಂಬಾರ್ನಲ್ಲೇ ಇರ್ಬೋದು ಅಥವಾ ಇನ್ನಿತರೆ ರೀತಿಯಲ್ಲಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ಇಂಡಸ್ಟ್ರಿಯಲ್ ದೃಷ್ಟಿಯಿಂದ ಜಾಮ್ಸು, ಕೆಚಪ್ಪು, ಆಮೇಲೆ ಇದರಲ್ಲಿ ಬರ್ತಕ್ಕಂಥ ಹಲವು ಸಂಸ್ಕರಣಾ ಪದಾರ್ಥಗಳು ಇವತ್ತು ಲಭ್ಯವಿದ್ದಾವೆ. ಇದಲ್ಲದೆ ಚಿಪ್ಸ್ನಲ್ಲಿನೂ ಟೊಮ್ಯಾಟೊ ಫ್ಲೇವರ್ ಇರತಕ್ಕಂಥ ಚಿಪ್ಸ್ ಬರ್ತಾ ಇದ್ದಾವೆ. ಇದಲ್ಲದೆ ಇನ್ನೇ ಯಾವುದೇ ಒಂದು ತಿನಿಸುಗಳನ್ನು ತೆಗೆದುಕೊಳ್ಳಿ, ಅದರಲ್ಲಿ ಇದನ್ನು ಉಪಯೋಗಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಕಂಡುಕೊಂಡದ್ದು. ಜಾಗತಿಕವಾಗಿ ಟೊಮ್ಯಾಟೊ ಅತಿ ಮುಖ್ಯವಾದ್ದು, ಭಾರತ ದೇಶಕ್ಕೂ ಅತಿ ಮುಖ್ಯವಾದ್ದು, ಕರ್ನಾಟಕದಲ್ಲಿಯೂ ಅತಿ ಮುಖ್ಯವಾದ್ದು. ಈಗ ತಾವು ಹೇಳಿದ ಹಾಗೆ ಸಂಶೋಧನೆಯಿಂದ ಹಲವಾರು ತಳಿಗಳನ್ನು ನಾವು ಕಂಡುಕೊಂಡಿದ್ದೀವಿ. ಈ ಸಂಶೋಧನಾ ಒಂದು ಸಕ್ರಿಯ ಖಾಸಗಿ ಸಂಸ್ಥೆಗಳೂ ಅತಿ ಮುಖ್ಯ ಪಾತ್ರ ವಹಿಸಿದ್ದಾವೆ. ಅದಲ್ಲದೆ ಇಲ್ಲಿವರೆಗೆ ಈ ನಮ್ಮ ಸರ್ಕಾರಿ ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳೇನಿದ್ದಾವೆ ಅವುಗಳಲ್ಲಿ ಇರತಕ್ಕಂಥ ಪರಿಣಿತರು, ವಿಜ್ಞಾನಿಗಳು ಈ ಸಂಶೋಧನೆಯಲ್ಲಿ ಮುಖ್ಯ ಪಾತ್ರ ವಹಿಸಿ ಈ ಒಂದು ಸಾಧನೆಯನ್ನು ನಾವು ಕಂಡುಕೊಂಡಿದ್ವಿ. ಇದರ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ನಮ್ಮ ದೇಶ ಇಂದು ಜಾಗತಿಕವಾಗಿ ಮುಖ್ಯವಾಗಿ ತರಕಾರಿ ಮತ್ತು ಹಣ್ಣುಗಳ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಬಂದಿರತಕ್ಕಂಥದ್ದು ಈ ಸಂಶೋಧನೆಗಳಿಂದ. ಈ ಒತ್ತು ಏನು ಕೊಟ್ಟಿದೆ ನಮ್ಮ ಸರ್ಕಾರ ಇಲ್ಲಿವರೆಗೂ, ಅದರ ಪರಿಣಾಮ ಇದು. ಇದೇ ರೀತಿಯಲ್ಲಿ ಒತ್ತುವನ್ನು ಮುಂದುವರಿಸಿದರೆ ದೇಶ ಇನ್ನೂ ಮುಂಚೂಣಿಗೆ ಬಂದು ಜಗತ್ತಿಗೆ ಅತಿ ಉಪಯುಕ್ತವಾದಂಥ ಒಂದು ಸಕ್ರಿಯ ಸಂಶೋಧನೆಗಳನ್ನು ಕೊಡಲಿಕ್ಕೆ ಸಾಧ್ಯವಾಗಿರ್ತದೆ. ಪ್ರೊಫೆಸರ್ ಹೊಸಮನಿಯವರೇ, ಈಗ ನೋಡ್ರಿ, ಸೊಲೆಸಿಯ ಕುಟುಂಬದ ತರಕಾರಿಗಳೊಳಗೆ ನಾವು ಟೊಮ್ಯಾಟೊ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾ ಈ ಟೊಮ್ಯಾಟೊ ವ್ಯವಸಾಯದ ಬಗ್ಗೆ ನೀವು ಆರಂಭ ಮಾಡ್ಬೋದಲ್ಲ? ವ್ಯವಸಾಯ ಯಾವ ಸೀಸನ್ ಅತಿ ಮುಖ್ಯ ಅನ್ನೋದು ನಾವು ಯಾವುದೇ ಬೆಳೆಯನ್ನು ಬೆಳಿಬೇಕಾದ್ರೆ ಗಣನೆಗೆ ತೆಗೆದುಕೊಳ್ಬೇಕಾದಂಥದ್ದು. ಈ ಟೊಮ್ಯಾಟೊ ಬೆಳೆ ಹಿಂಗಾರಿಯಲ್ಲಿ ಅತಿ ಚೆನ್ನಾಗಿ ಬರ್ತದೆ, ಬೇಸಿಗೆಯಲ್ಲಿ ಇದು ಸ್ವಲ್ಪ ಸಮಸ್ಯೆಯನ್ನು ಕಂಡುಕೊಂಡ್ರೂ, ಇಳುವರಿ ಕಡಿಮೆ ಇದ್ರೂ ಮಾರುಕಟ್ಟೆಯಲ್ಲಿ ಇರತಕ್ಕಂಥ ಹೆಚ್ಚಿನ ಬೆಲೆಯಿಂದ ರೈತರಿಗೆ ಅನುಕೂಲ ಆಗ್ತದೆ. ಆದರೆ ಬೇಸಿಗೆಯಲ್ಲಿ ಕಂಡು ಬರತಕ್ಕಂಥ ತೊಂದರೆಗಳು ಏನಿದೆ ಈ ಬೆಳೆಗೆ, ಅವು ಸಾಕಷ್ಟು ಚಾಲೆಂಜಿಂಗ್. ಈ ಸಂಶೋಧನೆಯಿಂದ ಈ ಎಲ್ಲ ಚಾಲೆಂಜಸ್ನ ಮೆಟ್ಟಿ ನಿಂತಿರತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಕಂಡುಕೊಳ್ತೀವಿ. ಹೆಚ್ಚಿನ ತಾಪಮಾನದಿಂದ ಹಣ್ಣು ಕಚ್ಚುವಿಕೆ ಅತಿ ಕಡಿಮೆ ಆಗ್ತದೆ. ಸಂಶೋಧನೆಯಿಂದ ಇಂದು ತಳಿಗಳು ಈ ತಾಪಮಾನ, ಹೆಚ್ಚಿನ ತಾಪಮಾನ ತಡೆದುಕೊಳ್ತಕ್ಕಂಥ ಶಕ್ತಿಯುಕ್ತ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿ ಬೇಸಿಗೆಯಲ್ಲಿಯೂ ಬೆಳೆಯಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದಲ್ಲದೇ ಕೀಟಗಳ ಸಮಸ್ಯೆ, ಬೇಸಿಗೆಯಲ್ಲಿ ತಾಪಮಾನ ಜಾಸ್ತಿ ಇರೋದರಿಂದ ಈ ಕೀಟಗಳ ಸಂಖ್ಯೆ ವೃದ್ಧಿಸಿ ಬೆಳೆಗೆ ಹಾನಿಯಾಗೋದು ಸಾಮಾನ್ಯವಾಗಿ ಕಂಡುಕೊಂಡಿದ್ದಿದೆ. ಇದಲ್ಲದೇ ಈ ರಸ ಹೀರುವ ಕೀಟಗಳೇನಿದ್ದಾವೆ, ಹಲವು ಥರದ ಕೀಟಗಳಲ್ಲಿ ರಸ ಹೀರುವ ಕೀಟಗಳ ಒಂದು ಪಾತ್ರ ಈ ರೋಗ ತರಿಸುವಲ್ಲಿ, ನಂಜಾಣು ರೋಗಗಳು, ಎಲೆ ಮುದುಡು ರೋಗ, ಟೊಮ್ಯಾಟೊ ಸ್ಪಾಟೆಡ್ ವಿಲ್ಟು ಹಾಗೂ ಮೊಸಾಯಿಕ್ಕು, 100+ ನಂಜಾಣು ರೋಗಗಳ ಒಂದು ಸನ್ನಿವೇಶ ಈ ಬೆಳೆಗೆ ಇದೆ ಬೇಸಿಗೆಯಲ್ಲಿ. ಇವುಗಳನ್ನು ಮೀರಿ ನಿರೋಧಕ ಶಕ್ತಿಯನ್ನು ತಳಿಗಳಲ್ಲಿ ಅಳವಡಿಸಿ ನಮ್ಮ ಭಾರತೀಯ ಸಂಶೋಧಕರು, ವಿಜ್ಞಾನಿಗಳು ಇಂದು ಅಭಿವೃದ್ಧಿಪಡಿಸಿದ್ದಾರೆ. ನೋಡ್ರಿ, ಯಾಕಂದರೆ ತಳಿಗಳ ಅಭಿವೃದ್ಧಿ ಭಾಳ ಮುಖ್ಯ. ಆಗಲೇ ಮಾತಾಡ್ತಾ ಇದ್ದೀವಿ ನಾವು, ನಮ್ಮ ರೈತ ಬಾಂಧವರಿಗೆ ಈಗ ಅಂದಾಜಲ್ಲೇ ಕೃಷಿ ಮಾಡೋದು ಬೇಡ, ಸರಿಯಾಗಿ ವೈಜ್ಞಾನಿಕ ಮಾಹಿತಿ ತೆಗೆದುಕೊಳ್ಳೋಣ ಮತ್ತು ತಳಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಣ. ನಮ್ಗೆ ಆಯ್ಕೆ ಸ್ವಾತಂತ್ರ್ಯ ಇದೆ. ಯಾವ್ದಾರು ಸಿಕ್ಕರೆ ಹಾಕಿಬಿಡೋಣ ಬಂದ್ಬಿಡಲಿ ಅಂತ ಅಂತ ವಿಚಾರ ಮಾಡೋಣ. ಅವ್ರು ಆ ಟೊಮೆಟೊ ಹಾಕಿದ್ರೆ ನಾವು ಇದನ್ನ ಹಾಕಿಬಿಡೋಣ ಅಂತ ನಮ್ಮ ಮಣ್ಣಿನ ಗುಣಧರ್ಮ ಇದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ತಳಿಗಳ ಆಯ್ಕೆ ಬಹಳ ಮುಖ್ಯದ. ಈ ಟೊಮೆಟೊ ಬೆಳೆಯ ತಳಿಗಳ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ನಮ್ಮ ರೈತ ಬಂದವರು ಮಾಡ್ಕೊಳ್ಬೋದಲ್ಲ. ಟೊಮ್ಯಾಟೊದಲ್ಲಿ ತಳಿಗಳಿದ್ದಾವೆ, ಸಂಕರ್ಣ ತಳಿಗಳಿದ್ದಾವೆ, ಇವುಗಳಲ್ಲಿ ವಿಶೇಷ ಗುಣಧರ್ಮಗಳು ಇರ್ತಕ್ಕಂಥವು ಇದ್ದಾವೆ. ಈ ಹವಾಮಾನಕ್ಕೆ ಅನುಗುಣವಾಗಿ ಒಂದು ಹಂಗಾಮಿಗೆ ಸೂಕ್ತವಾಗಿರ್ತಕ್ಕಂಥ ತಳಿಗಳಿದ್ದಾವೆ, ಬೇಸಿಗೆಗೆ ಸೂಕ್ತವಾಗಿರ್ತಕ್ಕಂಥ ತಳಿಗಳಿದ್ದಾವೆ. ಮುಖ್ಯವಾಗಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಿಂದ ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದಲ್ಲದೇ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದಲೂ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಇಲ್ಲಿಯವರೆಗೆ ಕೆಲವು ತಳಿಗಳನ್ನು ಬಿಡುಗಡೆ ಮಾಡಿದ್ದಿದೆ. ಮೇಘ L15 ಅನ್ನೋ ಒಂದು ಗಟ್ಟಿ ತಳಿ, ಅದು ಮೊದಲನೇ ತಳಿಯಾಗಿ ಬಿಡುಗಡೆಗೊಂಡಿತ್ತು. ಇದು ರೋಗ ನಿರೋಧಕ ಶಕ್ತಿಯಲ್ಲಿ ಮುಂಚೂಣಿಯಲ್ಲಿ ಇದು ಸ್ವರ್ಗ ರೋಗ ತಡೆದುಕೊಳ್ಳತಕ್ಕಂಥ ಶಕ್ತಿನೂ ಇತ್ತು, ನೆಮೆಟೋಡ್ ನಿರೋಧಕ ಶಕ್ತಿನೂ ಇತ್ತು, ಮಳೆಯಾಶ್ರಿತವಾಗಿ ಬೆಳೀತಕ್ಕಂಥ ಶಕ್ತಿನೂ ಇದರಲ್ಲಿತ್ತು. ಇದಲ್ಲದೆ ನಮ್ಮ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಏನಿದೆ ದೆಹಲಿಯಲ್ಲಿ, ಅಲ್ಲಿಂದು ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಹಳೆ ತಳಿ ನಾವು ಏನು ಸಾಂಬಾರಿಗೆ ಉಪಯೋಗಿಸ್ತಕ್ಕಂಥ ತಳಿ ಇತ್ತಲ್ಲ, ಹೂಸಾ ರೂಬಿ, ಅದು ಮಳೆಯಾಶ್ರಿತವಾಗಿಯೂ ಬೆಳೀತಾ ಇತ್ತು, ಹಲವು ಭಾಗಗಳಲ್ಲಿ ಅದು ಒಳ್ಳೆ ರೀತಿಯಿಂದ ಇದೆ. ಇದೇ ಒಂದು ಮೂಲ ತಳಿಯಾಗಿ ಮುಂದಿನ ತಳಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅನುಕೂಲ ಆಗಿದೆ. ಆಮೇಲೆ ರೋಮಾ, ಇದು ಮುಖ್ಯವಾಗಿ ಸಂಸ್ಕರಣೆಗೆ ಯೋಗ್ಯವಾಗಿರ್ತಕ್ಕಂಥ ತಳಿ. ಇದರ ನಂತರ ಹಲವಾರು ಸುಧಾರಿತ ತಳಿಗಳೇ ಬಂದಿದ್ದಾವೆ. ಈ ತಳಿಗಳ ಸಂಕ್ಷಿಪ್ತವಾಗಿ ಹೇಳೋದಾದರೆ ಅರ್ಕ ವಿಕಾಸ ಇದೆ, ಮಳೆಯಾಶ್ರಿತದಲ್ಲಿನೂ ಬೆಳಿಬೋದು, 35-40 ಟನ್ ಕೊಡುವಂಥ ಸಾಮರ್ಥ್ಯ ಇದಕ್ಕಿತ್ತು. ನಂತರ ಅರ್ಕ ಅಭಾವ ಅಂತು, ಇದರಲ್ಲಿ ದುಂಡಾಣು ಸ್ವರ್ಗ ರೋಗ ನಿರೋಧಿಸುವ ಶಕ್ತಿಯನ್ನು ಅಳವಡಿಸಿ ಮಳೆಗಾಲ ಚಳಿಗಾಲದಲ್ಲಿನೂ ಬೆಳಿಬೋದು. ಇದು ಇಳುವರಿ ಸಾಮರ್ಥ್ಯ 43 ಟನ್ಗೆ ಹೆಚ್ಚಲಾಯಿತು. ನಂತರ ಬಂದಿದ್ದು ಅರ್ಕ ಆಶೀಶ್, ಇದು ಮೊಟ್ಟೆ ಆಕಾರದಲ್ಲಿ ಇದ್ದರಿಂದ ಕೊಯ್ಲಿಗೆ ಸಿದ್ಧವಾಗಿ ಸಂಸ್ಕರಣೆಗೆ ಸೂಕ್ತವಾದಂಥ ತಳಿ. ಇದು ಬೂದಿ ರೋಗವನ್ನು ನಿರೋಧಿಸುವ ಶಕ್ತಿ ಪಡೆದುಕೊಂಡಿತು. ಅರ್ಕ ಆವತಿ, ಕೆಂಪು ಬಣ್ಣದ ಹಣ್ಣುಗಳು ಸಂಸ್ಕರಣೆಗೆ ಸೂಕ್ತವಾಗಿದ್ದು 42 ಟನ್ ಕೊಡ್ತಕ್ಕಂಥ ಸಾಮರ್ಥ್ಯ. ಅರ್ಕ ಮೇಘಾಲಿ ಇದೆ. ಆಮೇಲೆ ಸಂಕ್ರಾಂತಿ, ನಂದಿ, ವೈಭವ, ಇವು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿರ್ತಕ್ಕಂಥ ತಳಿಗಳು. ಇವುಗಳಲ್ಲಿ ಎಲೆ ಮುದುಡು ನಂಜು ರೋಗ ನಿರೋಧಕ ಶಕ್ತಿ ಹಾಗೂ ಎಲೆ ಮುಟುರು ಅಲ್ಲದೇ ದುಂಡಾಣು ಸ್ವರ್ಗ ರೋಗ ನಿರೋಧಕ ಶಕ್ತಿ ಹೊಂದಿದೆ ಮತ್ತು ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಇವುಗಳಲ್ಲಿ ಇದೆ. 40-45 ಟನ್ ಇವನ್ 50-ವರೆಗೂ ಕೊಡ್ತಕ್ಕಂಥ ಸಾಮರ್ಥ್ಯ ಈ 3 ತಳಿಗಳಲ್ಲಿ ಅಳವಡಿಸಿ ಸಂಶೋಧನೆಯಿಂದ ಮಾಡಿದ್ದಿದೆ. ಅದಲ್ಲದೇ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ PTR-6 ಕೃಷ್ಣ ಅನ್ನೋ ಒಂದು ಹೆಸರಿನಿಂದ ಇದು ಬಿಡುಗಡೆಯಾಗಿದೆ. ಇದಲ್ಲದೇ DMT-1 ಆಮೇಲೆ DMT-5 ಇವು ಧಾರವಾಡದಿಂದ ಬಿಡುಗಡೆ ಆಗಿರ್ತಕ್ಕಂಥ ತಳಿ. ಸಂಕರ್ಣ ತಳಿಗಳು ತರಕಾರಿಯಲ್ಲಿ ಅತಿ ಮುಖ್ಯವಾದವು. ಇಳುವರಿ ಸಾಮರ್ಥ್ಯ ಸಂಕರ್ಣ ತಳಿಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಿಗಿದ್ದಾವೆ. ನಮ್ಮ ಸರ್ಕಾರಿ ಸಂಸ್ಥೆಗಳಿಂದ ಅರ್ಕ ಅನನ್ಯ ಅಂದ್ರೆ ಜಾಸ್ತಿ ಬೆಳಿಬಹುದು, 60-70 ಟನ್ ಬೆಳೆಯುವಂತ ಸಾಧ್ಯತೆ ಇರೋದ್ರಿಂದ. ಹೌದ್ರಿ, ಮತ್ತೆ ಬೇಗನೆ ಬಂದ್ಬಿಡ್ತಾವಲ್ಲ, ನಮಗೆ ಕಾಲಮಿತಿ ಕಡಿಮೆ ಇರೋದ್ರಿಂದ ಒಂದ್ ರೀತಿ ಲಾಭದಾಯಕ. ಅರ್ಕ ಸಾಮ್ರಾಟು, ಅರ್ಕ ರಕ್ಷಕ್ಕು, ಅರ್ಕ ಅನನ್ಯ ಇವುಗಳಲ್ಲಿ ಒಂದರಿಗಿಂತ ಹೆಚ್ಚಿಗೆ ರೋಗ ನಿರೋಧಕ ಶಕ್ತಿಯನ್ನ ಮಾಡಿ ಈ ಅರ್ಕ ಸಾಮ್ರಾಟು ಅರ್ಕ ರಕ್ಷಕ್ಕೇನಿದೆ 3 ರೋಗಗಳನ್ನು ತಡೆದುಕೊಳ್ತಕ್ಕಂಥ ಶಕ್ತಿ ಇದೆ. ಎಲೆ ಮುಟ್ರು ರೋಗ, ಆಮೇಲೆ ದುಂಡಾಣು ಸ್ವರ್ಗ ರೋಗ, ಎಲೆ ಚುಕ್ಕು ರೋಗ, ಇವು 3 ತಡೆದುಕೊಳ್ತಕ್ಕಂಥ ಶಕ್ತಿ ಇರೋದ್ರಿಂದ ಇಳುವರಿ ಖಾತ್ರಿಯಾಗಿ ಔಷಧಿ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯಕ್ಕೂ ಅನುಕೂಲ ಪರಿಸರಕ್ಕೂ ಅನುಕೂಲ ಥರದ ನಿರೋಧಕ ಶಕ್ತಿಗಳಿಂದ. ಪ್ರೊಫೆಸರ್ ಹೊಸಮನಿ ಅವರೇ, ಈಗ ನೋಡ್ರಿ ಯಾವುದೇ ಒಂದು ತರಕಾರಿ ಬೆಳೆ ಅಂದರೆ ನಾವು ಸಸಿ ಮಡಿ ಮಾಡೋದು ಭಾಳ ಮುಖ್ಯ, ಯಾಕಂದರೆ ಅದಕ್ಕೆ ಸಮ ಪ್ರಮಾಣದಲ್ಲಿ ನೀರು ಗೊಬ್ಬರ ಮತ್ತು ಔಷಧ ಪ್ರಮಾಣ ಸರಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಆದರೆ ಅಂದರೆ ಇಳುವರಿ ನಮಗೆ ತಕ್ಕ ಮಟ್ಟಿಗೆ ನಮಗೆ ಚೆನ್ನಾಗಿ ಬರ್ತದೆ. ಅದಕ್ಕೆ ಸಸಿ ಮಡಿ ಮಾಡೋದು ಭಾಳ ಮುಖ್ಯ. ಹೀಗಾಗಿ ಈ ಟೊಮೆಟೊ ಬೆಳೆಗೆ ಸಸಿ ಮಡಿ ಮಾಡೋ ವಿಧಾನವನ್ನು ಸ್ವಲ್ಪ ಹೇಳ್ಕೊಡ್ತೀರಾ? ಮುಖ್ಯವಾಗಿ 2 ವಿಧಾನಗಳಿದ್ದಾವೆ, ಸಸಿ ಮಡಿ ತಯಾರಿಕೆ ಏರುಮಡಿ ರೀತಿಯಲ್ಲಿ, ಇನ್ನೊಂದು ಪ್ರೋಟ್ರಿ ವಿಧಾನದಲ್ಲಿ. ಇತ್ತಿತ್ತಲಾಗಿ ನರ್ಸರಿಗಳು ಸಾಕಷ್ಟು ಬೆಳೆದುಕೊಂಡಿರೋದ್ರಿಂದ ರೈತರಿಗೆ ಈ ಕೋಕೋಪೀಟ್ನಲ್ಲಿ ಪ್ರೋಟ್ರಿದಲ್ಲಿ ಹಾಕಿ ಸಸಿಗಳನ್ನು ಬೆಳೆಸಿ ಮಾರಾಟ ಮಾಡತಕ್ಕಂಥ ಸನ್ನಿವೇಶ ಎಂದು ಕಂಡುಕೊಂಡದ್ದು ಇದೆ. ಇದರಿಂದ ಮುಖ್ಯವಾಗಿ ನಾವು ಏನು ಅನುಕೂಲ ಆಗಿದೆ ಅಂದರೆ ರೈತರಿಗೆ ಲಭ್ಯತೆ, ಒಳ್ಳೆ ಆರೋಗ್ಯಕರ ಸಸಿಗಳ ಲಭ್ಯತೆ. ಇಲ್ಲಿ ಒಂದು ಕಾಳಜಿ ಏನು ಖಾಸಗಿ ಕಂಪ್ನಿಗಳು ವಹಿಸಿಕೊಳ್ಬೇಕಾಗಿದೆಪ್ಪ ಅಂತಂದರೆ, ಸ್ವಲ್ಪ ನಿಷ್ಕಾಳಜಿ ಆದ್ರೂ ಅಲ್ಲಿಂದ ಸಮಸ್ಯೆಗಳು ಹೊಲದಲ್ಲಿ ಬಂದು ಅವು ಬೆಳೆದು ದೊಡ್ಡ ಪ್ರಮಾಣದಲ್ಲಿ ಆಗಿರತಕ್ಕಂಥ ಒಂದು ಇಲ್ಲಿ ಅಲ್ಲಿ ಕಂಡಂಥ ಸನ್ನಿವೇಶಗಳಿದ್ದಾವೆ. ಅಂಥ ಸನ್ನಿವೇಶದಲ್ಲಿ ರೈತರು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದಾರೆ. ಈ ರೋಗ ಇರಲಾರದಕ್ಕಂಥ ಒಂದು ಕಾಳಜಿ ಈ ನರ್ಸರಿಗಳಲ್ಲಿ ಅತಿ ಮುಖ್ಯ. ಮುಖ್ಯವಾಗಿ ನೆಮೆಟೋಡ್ ಮಣ್ಣಿನ ಮುಖಾಂತರ ಅಥವಾ ಈ ನರ್ಸರಿ ಮೀಡಿಯಾ ಮುಖಾಂತರ ಬರತಕ್ಕಂಥದ್ದು ಸಾಮಾನ್ಯವಾಗಿದೆ. ಕೆಲವು ಕಾರಣಗಳಿಗೆ ಎಲ್ಲಿಯೋ ಸ್ವಲ್ಪ ಮುಂಜಾಗ್ರತೆ ಇಲ್ಲದೆ ಇರೋದರಿಂದ ಈ ನರ್ಸರಿಗಳಿಂದ ರೈತರ ಹೊಲಕ್ಕೆ ದುಂಡಾಣು ರೋಗಗಳು ಹೋದಂಥ ಒಂದು ಸನ್ನಿವೇಶಗಳನ್ನು ನಾವು ಕಂಡಿದ್ದೀವಿ. ಇದು ಆ ಹೊಲದಲ್ಲಿ ಆ ನೆಮೆಟೋಡ್ ಇಲ್ಲದೆ ಇದ್ದದ್ದು ಹೊಸದಾಗಿ ರೋಗ ಅಲ್ಲಿ ಬರತಕ್ಕಂಥದ್ದು ಇದೆ. ಅದೇ ರೀತಿ ಈ ರಸಹೀರುವ ಕೀಟಗಳಿಂದ ನಂಜಾಣು ಸಸಿಗಳಲ್ಲಿ ಬಂದರೆ ಹೊಲದಲ್ಲಿ ಹೋಗಿ ಅದು ಉಲ್ಬಣಗೊಳ್ತದೆ. ಆದ್ದರಿಂದ ಒಳ್ಳೆಯ ರೀತಿಯ ಒಂದು ಸಸಿಗಳ ಬೆಳವಣಿಗೆ ಅತಿ ಮುಖ್ಯ. ಇದರಲ್ಲಿ ಮೀಡಿಯಾ ಅತಿ ಮುಖ್ಯ. ಕಾರಣ ಅಂತಂದ್ರೆ ಈಗ ಕೋಕೋಪೀಟದ ಜೊತೆ ನಾವು ಬಯೋ ಏಜೆಂಟ್ಸ್ ಉಪಯೋಗಿಸ್ತಕ್ಕಂಥದ್ದು ಅತಿ ಅಸ್ಟೋಬ್ಯಾಕ್ಟರ್ ಆಮೇಲೆ ಸುಡೋಮೊನಾಸ್ ಫ್ಲೋರೊಸೆನ್ಸು ಟ್ರೈಕೋಡರ್ಮ ಹಾರ್ಜಿಯಾನಮ್ಮು ಇವನ್ನ ಈ ಮೀಡಿಯಾ ಜೊತೆ ಮಿಕ್ಸ್ ಮಾಡಿ ನಾವು ಉಪಯೋಗಿಸೋದು ಅತಿ ಉಪಯುಕ್ತ. ಹಾಗೂ ಈ ಮೀಡಿಯಾ ನಾವು ಸ್ಟರ್ಲೈಸ್ ಮಾಡಿ ಉಪಯೋಗಿಸೋದ್ರಿಂದ ರೋಗಗಳ ಒಂದು ಪಸರುವಿಕೆ ಹತೋಟಿಯಲ್ಲಿ ಬರ್ತದೆ. ಸೊ ಕೋಕೋಪೀಟ್ ಉಪಯೋಗಿಸೋದು ಉಪಯುಕ್ತ ಈ ನರ್ಸರಿಯಲ್ಲಿ. ಏರುಮಡಿಗಳ ರೀತಿಯಲ್ಲಿನೂ ಬೆಳಿಬೋದು. ಏರುಮಡಿ ಮಾಡುವಾಗ ಏನು ಮಾಡ್ಬೇಕಂದ್ರೆ 700 ಮೀಟರ್ ಉದ್ದದ ಒಂದು ಮಡಿ, 1-1.2 ಮೀಟರ್ ಅಗಲ, 10 ಸೆಂಟಿಮೀಟರ್ ಎತ್ತರದ ಮಡಿಗಳನ್ನು ಮಾಡಿ ನಾವು ಮೇಲೆ ಬೀಜವನ್ನು ಸಾಲಿನಿಂದ ಸಾಲಿಗೆ 5 ಸೆಂಟಿಮೀಟರ್ ಅಂತರ ಕೊಟ್ಟು ಬಿತ್ತಿ ನಂತರ ಮೇಲ್ ಹೊದಿಕೆಯನ್ನು ಒದಿಸಿ ಪಾಲಿಹೌಸ್ನಲ್ಲಿ ಇಡಬಹುದು. ಇಲ್ದಿದ್ರೆ ಮಲ್ಚಿಂಗ್ ಮಾಡ್ಬೋದು. ಭತ್ತದ ಹುಲ್ಲನ್ನು ಹಾಕಿ ಮೇಲೆ ನೀರು ಉಣಿಸಿ ಮೊಳಕೆ ಬಂದ ನಂತರ ಭತ್ತದ ಹುಲ್ಲು ತೆಗೆದು ಆ ಸಸಿಗಳಿಗೆ ಬೆಳೀಲಿಕ್ಕೆ ಅನುಕೂಲ ಮಾಡಿಕೊಟ್ಟು 22-24 ದಿವಸದ ಒಂದು ಸಸಿಗಳನ್ನು ನಾವು ನಾಟಿ ಮಾಡಲಿಕ್ಕೆ ಯೋಗ್ಯ. 1 ಹೆಕ್ಟರ್ಗೆ 15,000-20,000 ಸಸಿಗಳು ನಮಗೆ ಬೇಕಾಗ್ತವೆ. ಈ ರಾಸಾಯನಿಕ ಗೊಬ್ಬರದ ಉಪಯೋಗ ಕೂಡ ಉಪಯುಕ್ತ. 0.5 ಕಿಲೋದಷ್ಟು ಏರ್ಮಡಿಗೆ ನಾವು 15-15 ಸಂಯುಕ್ತ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಮಡಿಗೆ ಕೊಟ್ಟು ಚೆನ್ನಾಗಿ ನೀರು ಬೆರೆಸಿ ಇದು ಮಾಡಬೇಕು. ಇದಲ್ಲದೆ ನಾವು ಬೀಜೋಪಚಾರ ಮಾಡೋದು ಅತಿ ಮುಖ್ಯ. ಟ್ರೈಕೋಡರ್ಮಾದಿಂದ ನಾವು ಉಪಚರಿಸಬೇಕು ಹಾಗೂ ಥೈರಾಮ್ದಿಂದ ಉಪಯೋಗಿಸ್ಕೋಬೇಕು. ಯಾವುದೇ ಒಂದು ಸಸ್ಯನ ತಯಾರು ಮಾಡಬೇಕು ಅಂದರೆ ಬೀಜೋಪಚಾರ ಭಾಳ ಮಹತ್ವದ ಒಂದು ಪಾತ್ರವನ್ನು ವಹಿಸ್ತದೆ. ಯಾಕಂದರೆ ನಾವು ರೋಗ ಒಂದು ನಿಯಂತ್ರಣ ಮಾಡಬೇಕು ಅಂತಂದರೆ ರೋಗರಹಿತವಾದಂತಹ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಬೀಜೋಪಚಾರ ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ಕೂಡ ಉತ್ತಮ ಸಸ್ಯಗಳು ಬರ್ತವೆ. ಡಾಕ್ಟರ್ ರಾಜಶೇಖರ್ ಹೊಸಮನೆಯವರು, ನಾವು ವ್ಯವಸಾಯ ಶುರು ಮಾಡುತ್ತೀವಿ ಅಂದರೆ ನಾಟಿಯನ್ನು ಮಾಡೋಕ್ಕೆ ಶುರು ಮಾಡ್ತೀವಿ. ನಾಟಿಯನ್ನು ಮಾಡೋದು ಮತ್ತು ಕೆಲವೊಂದಿಷ್ಟಲ್ಲಿ ಯಾವ ಅಂತರದಲ್ಲಿ ಬೆಳಿಬೇಕು ಮತ್ತು ಕೆಲವೊಂದಿಷ್ಟು ಹೂವನ್ನು ಹಾಕಬೇಕಾಗ್ತದೆ ಯಾಕಂದರೆ ದುಂಬೆಯ ಒಂದು ಆಕರ್ಷಣೆಗೋಸ್ಕರ. ಅಂದರೆ ನಮಗೆ ಬರುವಂಥ ಕೀಟಗಳನ್ನು ನಿರ್ವಹಣೆ ಮಾಡಬೇಕು ಅಂದರೆ ಈ ಥರ ಅಂತರ ಬೆಳೆಯಾಗಿ ಏನಾದರೂ ಬೆಳಿಬೇಕಾಗ್ತದೆ. ಆ ನಿಟ್ಟಿನೊಳಗೆ ಈ ಟೊಮ್ಯಾಟೊ ನಾಟಿಯ ಕ್ರಮಗಳೇನಿದ್ದಾರೆ ಅವುಗಳನ್ನು ವಿವರವಾಗಿ ನಾವು ಹೇಳ್ಬೋದಾ? ಯಾಕಂದರೆ ಇದು ಮಳೆಯಾಶ್ರಿತ ಬೆಳೆಯಾದರೂ ಕೂಡ ಕೆಲವೊಂದಿಷ್ಟು ಔಷಧಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಎರಡನ್ನೂ ಸ್ವಲ್ಪ ಹೇಳಿ. ಟೊಮ್ಯಾಟೋವನ್ನು ನಾವು ನೀರಾವರಿಯಲ್ಲಿ ಸಾಮಾನ್ಯ ಬೆಳೆದಿರತಕ್ಕಂಥ ರೂಢಿ. ಇಲ್ಲದೇ ಇದ್ರೆ ಈ ನಮ್ಮ ಮಲೆನಾಡಿನಲ್ಲಿ ಮಳೆ ಚೆನ್ನಾಗಿ ಬರ್ತಕ್ಕಂಥ ಮುಂಗಾರಿನಲ್ಲಿ ಇದನ್ನು ಮಳೆಯಾಶ್ರಿತವಾಗಿ ಕೂಡ ಬೆಳಿಬೋದು. ಇದಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಒಂದು ಸಾಲಿನಿಂದ ಸಾಲಿಗೆ ಅಂತರ ಅಂತಂದ್ರೆ 90 ಸೆಂಟಿಮೀಟರು. ಸಾಲುಗಳನ್ನು ಬೋದು ಬಿಟ್ಟು ಶಿಫಾರಸು ಮಾಡಿರತಕ್ಕಂಥ ಗೊಬ್ಬರದ ಪ್ರಮಾಣವನ್ನು ನಾವು 50% ಸಾರಜನಕ ರಂಜಕ ಆಮೇಲೆ ಪೊಟ್ಯಾಷನ್ನ ಮಣ್ಣಿನಲ್ಲಿ ಹಾಕಿ ಆಮೇಲೆ ನೀರು ಒದಗಿಸಿ ಆಮೇಲೆ ಪ್ರತಿ ಸಾಲಿನಲ್ಲಿ 45 ಸೆಂಟಿಮೀಟರ್ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕು ಒಂದು ಗುಣಿಗೆ. ಆಮೇಲೆ ಈ ಬೆಳೆಯಲ್ಲಿ ಚೆಂಡು ಹೂವಿನ ಉಪಯೋಗ ಮಾಡಿಕೊಳ್ಬೋದು. 16 ಸಾಲು ಟೊಮ್ಯಾಟೊಗಳ ನಂತರ 1 ಸಾಲು ಆಫ್ರಿಕನ್ ಚೆಂಡು ಹೂ ನಾಟು ಮಾಡೋದರಿಂದ ಈ ಬೆಳೆಯಲ್ಲಿ ಕಾಣತಕ್ಕಂಥ ಸಮಸ್ಯೆ ಅಂದರೆ ನೆಮೆಟೋಡ್ ಏನಿದೆ ಇದನ್ನು ಬೆಳೆಯಿಂದ ಈ ಚೆಂಡುವಿಗೆ ಆಕರ್ಷಿತವಾಗಿ ಈ ಬೆಳೆಗೆ ಹಾನಿ ಕಡಿಮೆ ಆಗ್ತದೆ. ಇದಲ್ಲದೆ ಬೇವಿನಿಂಡಿ ಉಪಯೋಗಿಸೋದ್ರಿಂದನೂ ಕೂಡ ಇದರ ಹತೋಟಿ ಮಾಡ್ಕೋಬೋದು. ಮಳೆಯಾಶ್ರಿತ ಬೆಳೆ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಮಳೆಯಾಶ್ರಿತವಾಗಿ ಇದನ್ನು ಬೆಳಿಬೋದು 90 ಸೆಂಟಿಮೀಟರ್ 45 ಸೆಂಟಿಮೀಟರ್ ಅಂತರದಲ್ಲಿ. ಒಂದು ಮುಖ್ಯವಾದ ಅಂಶ ಅಂತಂದರೆ ಮಳೆಯಾಶ್ರಿತವಾಗಿ ಬೆಳೀಲಿಕ್ಕೆ ಸೂಕ್ತವಾದಂಥ ತಳಿಯನ್ನೇ ಆಯ್ಕೆ ಮಾಡ್ಕೋಬೇಕು ನಾವು. ಅದು ಭಾಳ ಮುಖ್ಯ. ಪೂಸಾ ರೂಬಿ ಇದೆ, ಮೇಘಾ L15 ಇದೆ, ಆ ಥರ ಸೂಕ್ತವಾದಂಥ ಮಳೆಯಾಶ್ರಿತಕ್ಕೆ ಸೂಕ್ತವಾದಂಥ ತಳಿಗಳನ್ನು ಉಪಯೋಗಿಸ್ಕೊಂಡು ನಾವು ನಾಟಿ ಮಾಡಬೇಕು. ಇಲ್ಲಿನೂ ಕೂಡ ಗೊಬ್ಬರ ಕೊಡುವಾಗ 50% ಸಾರಜನಕ ಪೂರ್ತಿ ಪ್ರಮಾಣದ ರಂಜಕ ಪೊಟ್ಯಾಷ್ ನಾಟಿಗೆ ಮಾಡೋದಕ್ಕಿಂತ ಮೊದಲು ಮಣ್ಣಿಗೆ ಹಾಕಿ ಚೆನ್ನಾಗಿ ಬೆರೆಸಬೇಕು. ನಂತರ ಸಸಿಗಳನ್ನು ಪಾತಿಯಲ್ಲಿ ಒಂದು ಮೂಲೆಯಲ್ಲಿ ನಾಟಿ ಮಾಡಬೇಕು. ನಾಟಿಯ ನಂತರ ತಿಳುವಾಗಿ ನೀರು ಹಾಯಿಸಿ ಅವು ಹತ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟು ಉಳಿದ 50% ಸಾರಜನಕ ಗೊಬ್ಬರವನ್ನು ಮೇಲುಗೊಬ್ಬರವಾಗಿ ಕೊಟ್ಟು ಮಣ್ಣನ್ನು ಏರಿಸಬೇಕು. ಈ ರೀತಿ ಮಾಡೋದ್ರಿಂದ ಅದು ಹಾಳಾಗೋದು ತಪ್ಪಿಸ್ತದೆ, ಮತ್ತು ಬೆಳಗ್ಗೆ ಉಪಯೋಗಿಸ್ಲಿಕ್ಕೂ ಅನುಕೂಲ ಆಗ್ತದೆ, ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ಬೆಳೀಲಿಕ್ಕೂ ಅನುಕೂಲ ಆಗುತ್ತೆ ಮಣ್ಣು ಮುಚ್ಚಿದ್ರೆ ಮಲ್ಸಿಂಗ್ ಆಗ್ತಂದ್ರೆ. ಡಾಕ್ಟರ್ ಹೊಸಮನೆಯವರೇ, ಈಗ ಟೊಮ್ಯಾಟೋದಲ್ಲಿ ನಾಟಿ ನಂತರದ ಬೇಸಾಯ ಕ್ರಮಗಳು ಭಾಳ ಮುಖ್ಯ, ಯಾಕಂದರೆ ಏನೇನು ನಾವು ಕ್ರಮಗಳನ್ನು ಕೈಗೊಳ್ಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ರೈತ ಬಾಂಧವರು ಬಿತ್ತಿದ ಮೇಲೆ ಆ ಕಡೆ ಹೋಗೋದೇ ಇಲ್ಲ, ಸ್ವಲ್ಪ ದಿವಸ ಬಿಟ್ಟೇ ಬಿಡ್ತಾರೆ, ಅದು ಹಂಗಾಗಬಾರ್ದು. ಅದನ್ನು ಗಮನದಲ್ಲಿಟ್ಕೊಂಡು ಈಗ ಏನೇನು ಬೇಸಾಯ ಕ್ರಮಗಳನ್ನು ಕೈಗೊಳ್ಬೇಕು, ಮತ್ತು ರೋಗ ಮತ್ತು ಕೀಟಬಾಧೆಗಳ ಬಗ್ಗೆ ಏನೇನು ಕ್ರಮಗಳನ್ನು ನಮ್ಮ ರೈತ ಬಾಂಧವರು ಮಾಡಬೇಕು ಅಂತೀರಾ? ಟೊಮ್ಯಾಟೋ ಅತಿ ಸೂಕ್ಷ್ಮವಾದ ಬೆಳೆನೂ ಹೌದು, ಅಷ್ಟೇ ಗಟ್ಟಿನೂ ಅಂತ ಅಂದ್ಕೊಳ್ಬೋದು. ಮುಖ್ಯವಾದ ಬೇಸಾಯ ಕ್ರಮಗಳು ಅಂದರೆ ಮೊದಲನೇದಾಗಿ ನಾವು ಒಳ್ಳೆಯ ಸಸಿಗಳನ್ನು ಆಯ್ಕೆ ಅತಿ ಮಹತ್ವದ್ದು. ಇದಲ್ಲದೆ ನಾಟಿ ನಂತರ ನೀರಾವರಿ ಮತ್ತು ಅಂತರ ಬೇಸಾಯವನ್ನು ನಾವು ಮಾಡ್ಕೋಬೇಕಾಗ್ತದೆ. 5-7 ದಿವಸದ ಒಂದು ಅಂತರೊಳಗೆ ನೀರು ಕೊಡಬೇಕು ಮಣ್ಣಿಗೆ ಗುಣಧರ್ಮದ ಅನುಕೂಲ ಅನುಗುಣವಾಗಿ. ನಾಟಿ ಮಾಡಿದ 4-5 ವಾರ ನಂತರ 30 cm ಎತ್ತರದವರೆಗೆ ಬೆಳೆದ ಸಸಿಗಳನ್ನು ಕೌಲು ಟೊಂಗಿಗಳನ್ನು ತೆಗೆದು ಅವುಗಳಿಗೆ ಕೋಲು ಕೊಡಬೇಕು. 1.2-1.5 ಮೀಟರ್ವರೆಗೆ ಎತ್ತರದ ಇರತಕ್ಕಂಥ ಕೋಲುಗಳನ್ನು ಆಧಾರವಾಗಿ ಕೊಡೋದರಿಂದ ಗಿಡಗಳ ನೆಲಕ್ಕೆ ಮಲಗಿಕೊಳ್ಳಾರದೆ ನೆಟ್ಟಿಗೆ ನಿಂತುಕೊಂಡು ಒಳ್ಳೆಯ ಗುಣಮಟ್ಟದ ಹಣ್ಣುಗಳನ್ನು ಕೊಡಲಿಕ್ಕೆ ಪೂರಕವಾಗ್ತದೆ. ಸೊ ಈಗ ಉಳಿದ 50% ಸಾರಜನಕ ಗೊಬ್ಬರವನ್ನು ನಾವು ನಾಟಿ ಮಾಡಿದ 4 ವಾರ ನಂತರ ಮೇಲು ಗೊಬ್ಬರವಾಗಿ ಕೊಟ್ಟು ಮಣ್ಣು ಏರಿಸಬೇಕು. ಹಾಗೆ ಕಳೆಗಳು ಭೂಮಿಯಲ್ಲಿ ಇರಬಾರ್ದು, ಇದರಲ್ಲಿ ಕಳೆನಾಶಕವನ್ನು ಉಪಯೋಗ ಮಾಡ್ಕೋಬಹುದು. ಏಕದಳ ಮತ್ತು ದ್ವಿದಳದ ಕಳೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಲಾಕ್ಲೋರನ್ನು ಉಪಯೋಗಿಸಬಹುದು ಅಥವಾ ಬ್ಯೂಟಾಕ್ಲೋರನ್ನು ಉಪಯೋಗಿಸ್ಕೋಬೋದು. ಇದಲ್ಲದೇ ಹಲವು ರೋಗ ಕೀಟಗಳ ಬಾಧೆ ಟೊಮ್ಯಾಟೋದಲ್ಲಿ ಸಾಮಾನ್ಯ. ಹೌದು, ಖಂಡಿತ ಅಲ್ಲ, ಮುಖ್ಯವಾಗಿ ಕೀಟಗಳಲ್ಲಿ ಜಿಗಿ ಹುಳು, ಹೇನು, ಬಿಳಿ ನೊಣ, ಎಲೆ ಸುರಂಗ ಕೀಟ, ಹಣ್ಣು ಕೊರೆಯುವ ಹುಳು, ಎಲೆ ತಿನ್ನುವ ಕೀಟ, ಬೇರು ತಿನ್ನುವ ಹುಳು, ಕೊಣ್ಣೆ ಹುಳು, ಮುಖ್ಯವಾಗಿ ರೋಗಗಳಲ್ಲಿ ಸಸಿ ಮಡಿಯಲ್ಲಿ ಸಸಿ ಸಾಯುವುದು, ಎಲೆ ಮುದುಡು ರೋಗ, ಆರಂಭದಲ್ಲಿ ಬರ್ತಕ್ಕಂಥ ಅಂಗಮಾರಿ ರೋಗ, ಎಲೆ ಚುಕ್ಕೆ ರೋಗ, ಇದಲ್ಲದೆ ಎಲೆ ಸುಡುವ ರೋಗ, ದುಂಡಾಣು ಸೊರಗು ರೋಗ, ಗಂಟು ಬೇರು ಜಂತು ರೋಗ, ಬೂದಿ ರೋಗ, ಫಿಜೇರಿಯಂ ಸೊರಗು ರೋಗ, ಇವು ಮುಖ್ಯವಾದವು. ಡಾಕ್ಟರ್ ರಾಜಶೇಖರ್ ಹೊಸಮನೆಯವರೇ, ವಿಶೇಷವಾಗಿ ಈಗ ಟೊಮ್ಯಾಟೋ ಬೆಳೆಗೆ ಬರುವಂತಹ ಕೀಟಬಾಧೆ ಮತ್ತು ರೋಗಬಾಧೆಯನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆದರೆ ಮಾತ್ರ ನಮಗೆ ನಿಗದಿತ ಮಟ್ಟದ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಖಂಡಿತವಾಗಿ ಕೂಡ ಇಳುವರಿಯಲ್ಲಿ ಅರ್ಧಕ್ಕರ್ಧ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಇದು ರೈತ ಬಾಂಧವರಿಗೆ ಗಮನದಲ್ಲಿರಬೇಕು. ಈ ಟೊಮ್ಯಾಟೋ ಬೆಳೆಗೆ ಬರುವಂಥ ಕೀಟಬಾಧೆಗಳು ಯಾವ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಬೋದು ವಿವರವಾಗಿ ಹೇಳ್ಬೋದಾ? ಜಿಗಿ ಹುಳು, ಹೇನು, ಬಿಳಿ ನೊಣ, ಎಲೆ ಸುರಂಗ ಕೀಟ, ಇವುಗಳ ಹತೋಟಿಗಾಗಿ ನಾವು 0.5 mL ಫಾಸ್ಫೋಮಿಡಾನ್ ಅಥವಾ 1 mL ಆಕ್ಸಿಡೆಮಿಟಾನ್ ಅಥವಾ 2 mL ಟ್ರೈಜೋಫಾಸ್ ಅಥವಾ 4% ಬೇವಿನ ಬೀಜದ ಕಷಾಯ ಅಥವಾ 0.25 mL ಇಮಿಡಾಕ್ಲೋರೋಪ್ರಿಡ್ ಪ್ರತಿ ನೀರಿಗೆ ಬೆರೆಸಿ ಸಿಂಪಡಿಸಿರೋದ್ರಿಂದ ಈ ಹುಳಗಳ ಹತೋಟಿ ಮಾಡ್ಬೋದು. ಇದಲ್ಲದೆ ಹಣ್ಣಿಗೆ ಹಣ್ಣು ಕೊರೆಯೋ ಹುಳದ ಬಾಧೆ ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಪ್ರತಿ 2 ಸಾಲಿನ ನಂತರ ಮಧ್ಯೆ 1 ಸಾಲು ಮೂಲಂಗಿ ಬೆಳೆಯುವುದರಿಂದ ಹಣ್ಣು ಕೊರಕದ ಬಾಧೆ ಕಡಿಮೆಯಾಗುತ್ತದೆ. ಇದಲ್ಲದೇ 25 ಸಾಲು ಟೊಮ್ಯಾಟೋದ ನಂತರ 1 ಸಾಲು ಚೆಂಡು ಹೂವು ಬೆಳೆಯುವುದರಿಂದ 10% ಬಾಧೆಯವರಿಗೆ ಯಾವುದೇ ಸಿಂಪರಣೆ ಅವಶ್ಯವಿಲ್ಲ. ನಂತರ NPV 250 mL ಪ್ರತಿ ಹೆಕ್ಟರ್ಗೆ ದ್ರಾವಣವನ್ನು ಬೆಳೆಗೆ ಸಿಂಪಡಿಸಿರೋದ್ರಿಂದ ಅಥವಾ 0.4 mL ಇಡಾಕ್ಸಾ ಕಾರ್ಬ್ ಅಥವಾ 1 g ಥಯೋಡಿ ಕಾರ್ಬ್ ಇವನ್ನ ಸಿಂಪರಣೆ ಮಾಡೋದರಿಂದ ಹಣ್ಣು ಕೊರೆಯುವ ಹುಳದ ಬಾಧೆಯನ್ನು ನಾವು ಹತೋಟಿ ಮಾಡಲಿಕ್ಕೆ ಸಹಾಯಕ್ಕಾಗ್ತದೆ. ಇದಲ್ಲದೆ ಎಲೆ ತಿನ್ನುವ ಕೀಟನೂ ನಾವು ಕಾಣ್ತೀವಿ. ಮೊದಲ ಹಂತದ ಮರಿ ಹುಳುಗಳು ಎಲೆಗಳ ಹಸಿರು ಪದಾರ್ಥವನ್ನು ಕೆರೆದು ತಿನ್ನುತ್ತವೆ, ನಂತರ ಎಲೆಗಳನ್ನು ಸಹ ತಿನ್ನುತ್ತವೆ. ಮೊದಲ ಹಂತದ ಮರಿ ಹುಳುಗಳನ್ನು ನಾಶ ಮಾಡಲು 5% ಬೇವಿನ ಬೀಜದ ಕಷಾಯವನ್ನು ಸಿಂಪಡಿಸಬೇಕು. ಬೆಳೆದ ಕೀಡೆಗಳನ್ನು ವಿಷಪಾಷಣ ಬಳಸಿ, ಅಂದರೆ ಈ ಪಾಷಾಣ ತಯಾರಿಸುವ ವಿಧಾನ ಅಂದರೆ 25 kg ಅಕ್ಕಿ ಅಥವಾ ಗೋಧಿ ತೌಡಿಗೆ 2 kg ಬೆಲ್ಲ ಬೆರೆಸಿ ಇದಕ್ಕೆ 125 ml ಕೀಟನಾಶಕ ಅಂದರೆ ಮೊನೋಕ್ರೋಟೋಫಾಸ್ ಇದನ್ನು 5 ಲೀಟರ್ ನೀರಿನಲ್ಲಿ ಕೂಡಿಸಿ ಬೆಳೆಗೆ ಎರಚಬೇಕು. ಇದರಿಂದ ಕೀಟಗಳು ಆಕರ್ಷಿತವಾಗಿ ಅವುಗಳ ಸೇವನೆಯಿಂದ ಸಾಯಲು ಅನುಕೂಲವಾಗುತ್ತದೆ. ಹತೋಟಿ ಈ ರೀತಿ ನಾವು ಪಡೆಯಲು ಸಾಧ್ಯ. ಇದಲ್ಲದೆ ಬೇರು ತಿನ್ನುವ ಹುಳು ಗೊಣ್ಣೆ ಹುಳು ಮರಿಗಳು ಮಣ್ಣಿನಲ್ಲಿ ಇದ್ದು ಬೇರನ್ನು ತಿನ್ನುತ್ತವೆ. ಇದರಿಂದ ಗಿಡಗಳು ಹಳದಿಯಾಗಿ ಈ ಬಾಧೆ ಕಂಡಾಗ 20 ಗ್ರಾಂ ಫೋರೇಟ್ ಅಥವಾ 25 ಕಿಲೋಗ್ರಾಂ ಕಾರ್ಬೋಫಿರಾನ್ ಪ್ರತಿ ಹೆಕ್ಟರ್ಗೆ ಉಪಯೋಗಿಸಿಕೊಂಡು ಇವನ್ನ ಹತೋಟಿ ಮಾಡಲು ಸಹಾಯವಾಗ್ತದೆ. ಡಾಕ್ಟರ್ ರಾಜಶೇಖರ್ ಹೊಸ್ಮನಿ ಅವರೇ, ಈ ಸಸ್ಯ ಸಂರಕ್ಷಣೆ ಒಂದು ವಿಧಾನದೊಳಗೆ ರೋಗಗಳು ಕೂಡ ಬರ್ತಾವೆ, ಸಸ್ಯಗಳು ಸಾಯುವಂಥವು ಬರ್ತದೆ, ಮತ್ತು ಎಲೆ ಮುದುಳು ರೋಗ ಅಂದರೆ ಎಲೆ ಚುಕ್ಕೆ ರೋಗ ಇವೆಲ್ಲ ಬಂತು ಅಂದರೆ ಮತ್ತು ಬೇರೆ ಬೇರೆ ಕಾರಣಗಳಿಂದ ಈ ಬಂದಾಗ ಖಂಡಿತವಾಗಿ ಸಸ್ಯಗಳು ಅಭಿವೃದ್ಧಿ ಹೊಂದೋದಿಲ್ಲ. ಅದಕ್ಕೆ ಈ ರೋಗಗಳನ್ನು ನಾವು ನಿಯಂತ್ರಣ ಮಾಡೋದು ಭಾಳ ಮುಖ್ಯದ. ಈ ನಿಟ್ಟಿನೊಳಗೆ ಈ ಹತೋಟಿ ವಿಧಾನ ಸಸ್ಯ ಸಂರಕ್ಷಣೆ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ಬೋದು ವೈಜ್ಞಾನಿಕವಾಗಿ ಅಂತ ಹೇಳ್ಬೋದು ಡಾಕ್ಟರ್ ರಾಜಶೇಖರ್ ಹೊಸ್ಮನಿಯವರೇ? ಈ ಬೆಳೆಯಲ್ಲಿ ಸಸಿ ಮಡಿಯಿಂದ ಹಿಡಿದು ಕೊನೆ ಒಂದು ಕೊಯ್ಲಿನವರೆಗೂ ರೋಗದ ಸಮಸ್ಯೆಯನ್ನು ನಾವು ಕಾಣ್ತೀವಿ. ಸಸಿ ಮಡಿಯಲ್ಲಿ ಸಸಿ ಸಾಯೋದು ಬಹಳ ಮುಖ್ಯವಾದ್ದು. ಇದರಲ್ಲಿ ಹೆಚ್ಚಿಗೆ ತೇವಾಂಶ ಇರೋದರಿಂದ ಈ ಸಸಿ ಸಾಯುವ ಒಂದು ಸಮಸ್ಯೆ ಹೆಚ್ಚಿಗೆ ಉಲ್ಬಣಗೊಳ್ಳುತ್ತದೆ. ಇವನ್ನು ಹತೋಟಿ ಮಾಡಲಿಕ್ಕೆ ನಾವು ಮಡಿಗಳನ್ನು ನೀರುಣಿಸಿ 400-500 ಕೆಜಿನ ಪಾರದರ್ಶಕ ಪಾಲಿಥಿನ್ ಹಾಳಿಯಿಂದ ಏಪ್ರಿಲ್ ಮೇ ತಿಂಗಳಲ್ಲಿ 6 ವಾರಗಳ ಕಾಲ ಮುಚ್ಚಿಡೋದ್ರಿಂದ ಗಣನೀಯವಾಗಿ ಈ ಸಮಸ್ಯೆ ಕಡಿಮೆ ಆಗ್ತದೆ. 6 ವಾರಗಳ ನಂತರ ಬಿತ್ತನೆ ಮಾಡಿ ನಾವು ಬೀಜೋಪಚಾರ ಹಾಗೂ ಈ ಟ್ರೈಕೋಡರ್ಮ ಉಪಯೋಗಿಸಿ ಸಸಿಗಳನ್ನು ಬಲಿಷ್ಠವಾಗಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಇದಲ್ಲದೆ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂ ಪಾದರಸ ಸಂಯುಕ್ತ ವಸ್ತುವನ್ನು ಅಥವಾ ಥೈರಾಮ್ನೊಂದಿಗೆ ಸೇರಿಸುವುದು ಅವಶ್ಯಕ. ಇದಲ್ಲದೆ ಎಲೆ ಮುದುಡು ರೋಗಗಳ ಒಂದು ಹತೋಟಿ ನಾವು ಮಾಡೋದು ಮುಖ್ಯ. ಇಲ್ಲದಿದ್ದರೆ ಬೆಳವಣಿಗೆ ಕುಂಠಿತವಾಗಿ ಆ ಗಿಡಗಳು ಪೊದೆಯಾಕಾರದಲ್ಲಿ ಎಲೆ ಮುದುಡಿಕೊಂಡು ಎಲೆಗಳ ಗಾತ್ರ ಕಡಿಮೆಯಾಗಿ ಸರಿಯಾಗಿ ಕಾಯಿಗಳು ಕಟ್ಟುವುದಿಲ್ಲ. ಇದಲ್ಲದೆ ರಸ ಇರುವ ಕೀಟಗಳಿಗೆ ಸೂಚಿಸಿದ ಸಿಂಪರಣ ದ್ರಾವಣವನ್ನೇ ಇಲ್ಲಿ ಬೆಳೆಸಿ ಇದು ನಾಟಿ ಮಾಡಿದ 2-5 ವಾರಗಳ ನಂತರ ಸಿಂಪಡಣೆ ಮಾಡಬೇಕು. ಇದಲ್ಲದೆ ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ತಳಿಗಳು ಅಂದರೆ ಅರ್ಕ ರಕ್ಷಕ, ಅರ್ಕ ಸಾಮ್ರಾಟ್, ನಂದಿ, ವೈಭವ್, ಸಂಕ್ರಾಂತಿ ಇವುಗಳ ಆಯ್ಕೆಯಿಂದ ಈ ಸಮಸ್ಯೆಯನ್ನು ಕಡಿಮೆ ರೀತಿಯಲ್ಲಿ ನಾವು ಕಂಡುಕೊಂಡು ಇದನ್ನು ಒಳ್ಳೆ ಬೆಳೆ ತೆಗೆದುಕೊಳ್ಳಲಿಕ್ಕೆ ಸಹಾಯಕ ಆಗ್ತದೆ. ಇದಲ್ಲದೆ ಎಲೆ ಚುಕ್ಕೆ ರೋಗನೂ ಒಂದು ಮುಖ್ಯವಾದ ಸಮಸ್ಯೆ. ಇದನ್ನು 2 ಗ್ರಾಂ ಮ್ಯಾಂಕೋಜಿಬ್ ಉಪಯೋಗಿಸಿಕೊಂಡು ಇದನ್ನು ಹತೋಟಿ ಮಾಡ್ಕೋಬೋದು. ಇದಲ್ಲದೆ ಆರಂಭದಲ್ಲಿ ಬರತಕ್ಕಂಥ ಅಂಗಮಾರಿ ರೋಗವನ್ನು 2 ಗ್ರಾಂ ಮ್ಯಾಂಕೋಜಬ್ ಅಥವಾ 2.5 ಗ್ರಾಂ ಕ್ಯುಪ್ರಸ್ ಆಕ್ಸೈಡ್ ಉಪಯೋಗಿಸಿಕೊಂಡು ಸಿಂಪರಣ ದ್ರಾವಣ ಮಾಡಿ ಸಿಂಪರಣೆ ಮಾಡೋದ್ರಿಂದ ರೋಗ ಹತೋಟಿ ಆಗ್ತದೆ. ಎಲೆ ಸುಡುವ ರೋಗ 2 ಗ್ರಾಂ ಮ್ಯಾಂಕೋಜಿಬ್ ಬೆರೆಸಿ ಸಿಂಪರಣಿಸೋದ್ರಿಂದ ಎಲೆ ಸುಡುವ ರೋಗವನ್ನು ಹತೋಟಿ ಮಾಡ್ಕೋಬೋದು. ದುಂಡಾಣು ಸೊರಗ ರೋಗ ಇದು ಮಣ್ಣಿನಿಂದ ಬರ್ತಕ್ಕಂಥ ಒಂದು ಸಮಸ್ಯೆ. ಇದರ ಒಂದು ರಾಸಾಯನಿಕ ಹತೋಟಿ ಭಾಳ ಕಷ್ಟದಾಯಕ. ಇದಕ್ಕೆ ಹತೋಟಿ ಮಾಡ್ಕೊಳ್ಳಿಕ್ಕೆ ನಿರೋಧಕ ತಳಿಗಳ ಆಯ್ಕೆನೇ ಒಂದು ಒಳ್ಳೆಯ ದಾರಿ. ಇದು ಜಾಣತನದ ದಾರಿ. ಸೊ ಇವನ್ನ ನಿರೋಧಕ ಶಕ್ತಿ ಇರತಕ್ಕಂಥ ತಳಿಗಳನ್ನು ಮಾಡಬೇಕು. ಯಾವ ಹೊಲದಲ್ಲಿ ಈ ಸೊರಗ ರೋಗ ಬಾಧೆ ಸಮಸ್ಯೆ ಇರ್ತದೆ ಅಲ್ಲಿ ನಾವು ಇತರೆ ತಳಿಗಳಾದ ಈ ಸೊಲನೇಶಿಯ ಕುಟುಂಬದ ಇತರೆ ತಳಿಗಳಾದ ಬದನೆ, ಹೊಗೆಸೊಪ್ಪು, ಮೆಣಸಿನಕಾಯಿ, ಆಲೂಗಡ್ಡೆ ಬೆಳಿಬಾರ್ದು. ಆಮೇಲೆ ರೋಗ ನಿರೋಧಕ ಶಕ್ತಿಯ ತಳಿಗಳನ್ನು ಬೆಳೆದ್ರೆ ಈ ಸಮಸ್ಯೆಯನ್ನು ನಾವು ಕಡಿಮೆ ರೀತಿಯಿಂದ ಬೆಳೆಯಲ್ಲಿ ಕಾಣಲಿಕ್ಕೆ ಸಾಧ್ಯ. ಇದಲ್ಲದೆ ಗಂಟು ಬೇರು ಜಂತು ರೋಗ ಇವಕ್ಕೂ ನಿರೋಧಕ ಶಕ್ತಿ ಇರತಕ್ಕಂಥ ತಳಿಗಳು ಸಾಕಷ್ಟು ಇದ್ದಾವೆ, ಅವುಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಬೂದಿ ರೋಗ ಸಮಸ್ಯೆ ಇದೆ, ಇದಕ್ಕೂ ನಿರೋಧಕ ಶಕ್ತಿಗಳ ತಳಿಗಳಿದ್ದಾವೆ. ಇದಲ್ಲದೆ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ ಪ್ರತಿ ಲೀಟರ್ ನೀರಿನಲ್ಲಿ ಕರಗಿ ಸಿಂಪರಣೆ ಮಾಡೋದ್ರಿಂದನೂ ಹತೋಟಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಫ್ಯುಸೋರಿಯಂ ಸೊರಗ ರೋಗ ಇದು ಶಿಲೀಂಧ್ರ ರೋಗದಿಂದ ಬರ್ತಕ್ಕಂಥದ್ದು. ಇದನ್ನು ನಾವು 2 ಗ್ರಾಂ ಕಾರ್ಬನ್ ಡೈಜಿಮ್ ಬೆರೆಸಿದ ದ್ರಾವಣವನ್ನು ಗಿಡದ ಸುತ್ತರ ಮಣ್ಣಿಗೆ ತೋಯಿಸುವಂತೆ ಸುರಿದು ಹತೋಟಿ ಮಾಡಲಿಕ್ಕೂ ಸಾಧ್ಯ. ಕೊನೆ ಹಂತದ ಅಂಗಮಾರಿ ರೋಗ ಏನಿದೆ ಇದು ಹತೋಟಿ ಮಾಡೋದು 2 ಗ್ರಾಂ ಮ್ಯಾಂಕೋಜಬ್ ದ್ರಾವಣದನ್ನು ಸಿಂಪರಣೆ ಮಾಡೋದರಿಂದ ಸಾಧ್ಯ. ಇವಲ್ಲದೆ ನಿರೋಧಕ ಶಕ್ತಿ ಇರತಕ್ಕಂಥ ತಳಿಗಳೇ ಈಗ ಲಭ್ಯತೆ ಇರೋದರಿಂದ ಅಂಥವನ್ನು ಆಯ್ಕೆ ಮಾಡ್ಕೊಳ್ಳೋದು ಈ ರೋಗ ಕಡಿಮೆ ಮಾಡ್ಕೊಳ್ಳಿಕ್ಕೆ ಭಾಳ ಉಪಯುಕ್ತ ಅನ್ನೋದು ಕಾಣಬೇಕು. ಹಸ್ಮನಿಯವರೇ ಭಾಳ ವಿಸ್ತೃತವಾಗಿ ಈಗ ಟೊಮೆಟೊ ಬಗ್ಗೆ ನಾವು ಭಾಳ ಚರ್ಚೆ ಮಾಡಿದ್ವಿ. ಅದ್ರ ವ್ಯವಸಾಯ ಹೆಂಗೆ, ಮತ್ತು ಆಮೇಲೆ ತಳಿಗಳ ಒಂದು ಆಯ್ಕೆ ಮಾಡುವಂಥದ್ದು, ಮತ್ತು ಸಸಿ ಮಡಿ ಮಾಡುವಂಥದ್ದು, ನಾಟಿ ಮಾಡುವಂಥದ್ದು, ಆಮೇಲೆ ಕೀಟಗಳ ಬಾಧೆಯನ್ನು ತಡೆಯುವಂಥದ್ದು, ರೋಗಗಳನ್ನು ನಿರ್ವಹಣೆ ಮಾಡೋದು, ಇಷ್ಟು ಚೆನ್ನಾಗಿ ಮಾಡಿದ ನಂತರ ಅದು ಕೊಯ್ಲಿಗೆ ಬಂದಾಗ, ಇಳುವರಿ ಬಂದಾಗ, ಯಾಕಂದರೆ ಸಂಕೀರ್ಣ ತಳಿ ಇಲ್ಲ ಅಂದರೆ 25-30 ಟನ್ವರೆಗೆ ಬೆಳಿಬೋದು, ಈ ಸಂಕೀರ್ಣ ತಳಿ ಆಗಿದ್ದರೆ 60-65-75 ಟನ್ವರೆಗೂ ಬೆಳೆದಂಥ ರೈತರು ಇದ್ದಾರೆ ಇವತ್ತು. ಅದು ಭಾಳ ಅಂದರೆ ನಮಗೆ ಮುಖ್ಯವಾಗಿ ಎಂಡ್ ರಿಸಲ್ಟ್ ಅಂತಾರಲ್ಲ, ನಮಗೆ ಕೊನೆಗೆ ನಮಗೆ ಬರುವಂಥ ಲಾಭ, ಅದ್ರ ಬಗ್ಗೆ ನಾವು ಇದ್ರ ಬಗ್ಗೆ ನಾವು ಲಕ್ಷ್ಯ ವಹಿಸ್ಬೇಕು ಅಂದರೆ ಈ ಎಲ್ಲ ಒಂದು ಉಪಚಾರಗಳನ್ನು ಮಾಡಲೇಬೇಕು ಅಂತ ಹೇಳ್ತಾ, ಈ ಕೊಯ್ಲು ಮತ್ತು ಇಳುವರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ, ಮತ್ತು ಮಾರುಕಟ್ಟೆಗೂ ಕೂಡ ಭಾಳ ಗಡಿಬಿಡಿ ಮಾಡದೇ ಹೇಗೆ ಮಾರುಕಟ್ಟೆಯನ್ನು ಒಂದು ರೈತರು ಚಾಕಚಕ್ಯತೆಯಿಂದ ಮಾಡಬೇಕು. ಇಳುವರಿ 60-65 ದಿವಸದ ನಂತರ ಕೊಯ್ಲಿಗೆ ಬರ್ತಕ್ಕಂಥದ್ದು ತಳಿಗೆ ಅನುಗುಣವಾಗಿ ಕಾಲಕ್ಕೆ ಅನುಸಾರವಾಗಿ ನಾವು ಕಾಣ್ತೀವಿ. ಈ ಹಣ್ಣು ಕೊಯ್ಲು ಶುರುವಾದ ನಂತರ 6-8 ವಾರಗಳವರೆಗೆ ಕೊಯ್ಲು ಮುಂದುವರಿಯುತ್ತದೆ. ಪ್ರತಿ ಹೆಕ್ಟ್ರಿಗೆ ಈ ಒಳ್ಳೆಯ ತಳಿಗಳಿಂದ 25-30 ಟನ್ ಇಳುವರಿಯನ್ನು ನಾವು ಪಡಿತೀವಿ. ಸಂಕರ್ಣ ತಳಿಗಳಲ್ಲಿ 60-75 ಟನ್ನು ಇವನ್ 100 ಟನ್ನು ಪಡೆದಿರತಕ್ಕಂಥ ಒಂದು ನಿದರ್ಶನ ಬಿಡ್ರಿ. ಒಳ್ಳೆ ಇದು ಟೊಮ್ಯಾಟೊ ಏನಿದೆಲ್ಲ ಒಳ್ಳೆ ಮ್ಯಾಜಿಕ್ ಕ್ರಾಪ್ ಇದ್ದಂಗೆ, ಒಳ್ಳೆ ತಳಿಗಳಿದ್ದಾವೆ ಸಂಕರ್ಣ ತಳಿಗಳು. ರೈತರು ಬಹಳ ಅಡ್ವಾನ್ಸ್ಡ್ ಆಗಿದ್ದಾರೆ, ಅವ್ರ ಕೈಯಲ್ಲಿ ಈ ತಳಿಗಳು ಒಂದು ಮ್ಯಾಜಿಕ್ ರೂಪದಲ್ಲಿ ಇಳುವರಿಯನ್ನು ಕೊಡತಕ್ಕಂಥದ್ದು ನಾವು ಕಂಡಿದ್ದೀವಿ. ಮಾರುಕಟ್ಟೆ ಎಲ್ಲಿ ಕಳಿಸ್ತೀವಿ ಅಂತ ಅನ್ನೋದು ಅದು ಮುಖ್ಯ. ಕರ್ನಾಟಕದಲ್ಲಿ ಬೆಳೆದಿರತಕ್ಕಂಥ ಟೊಮ್ಯಾಟೊ, ಮುಖ್ಯವಾಗಿ ಕೋಲಾರದಲ್ಲಿ ಬೆಳೆದಿರತಕ್ಕಂಥ ಟೊಮ್ಯಾಟೊ ಪರದೇಶಗಳಿಗೂ ಹೋಗ್ತದೆ, ನೇಪಾಳಕ್ಕೆ ಹೋಗ್ತದೆ, ಬಾಂಗ್ಲಾದೇಶಕ್ಕೆ ಹೋಗ್ತದೆ. ಈ ಥರದ ಒಂದು ದೂರದ ಒಂದು ಮಾರುಕಟ್ಟೆಗೆ ಪ್ರಯಾಣ ಮಾಡೋದ್ರಿಂದ ಅವುಗಳ ಕೊಯ್ಲು ಮಾಡತಕ್ಕಂಥ ಒಂದು ಹಂತ ಭಾಳ ಮುಖ್ಯವಾದ್ದು. ಅತಿ ದೂರಕ್ಕೆ ಹೋಗ್ಬೇಕಾದ್ರೆ ಪೂರ್ತಿ ಮಾಗದೇ ಇರತಕ್ಕಂಥ ಒಂದು ಹಂತದಲ್ಲಿ ಅದನ್ನು ಬ್ರೇಕಿಂಗ್ ಸ್ಟೇಜ್ನಲ್ಲಿ ಹಾರ್ವೆಸ್ಟ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಬೇಕು. ನಾವು ಸ್ಥಳೀಯ ಮಾರುಕಟ್ಟೆಗೆ ಇತ್ತಪ್ಪ ಅಂತಂದ್ರೆ ಹಣ್ಣು ಆದ ನಂತರನೇ ಬಣ್ಣ ಬಂದ ಮೇಲೇ ಹರಿದು ಕಳಿಸಿದ್ರು ನಡೀತದೆ. ಸೊ ಮಾರುಕಟ್ಟೆ ಎಷ್ಟು ದೂರ ಐತೆ ಅದರ ಅನುಗುಣವಾಗಿ ನಾವು ಕಾಯಿ ಹರಿಯುವ ಒಂದು ಹಂತವನ್ನು ನಿರ್ಧಾರ ಮಾಡೋದ್ರಿಂದ ಮಾರುಕಟ್ಟೆಗೆ ಕರೆಕ್ಟ್ ಟೈಮ್ಗೆ ಹೋಗಿ ಅಲ್ಲಿ ಗ್ರಾಹಕರಿಗೆ ಅವ್ರಿಗೆ ಬೇಕಾದಂಥ ಹಣ್ಣುಗಳು ಒದಗಿಸ್ಲಿಕ್ಕೆ ಪೂರಕವಾಗ್ತದೆ. ಭಾಳ ಸಂತೋಷ ಡಾಕ್ಟರ್ ರಾಜಶೇಖರ ಹೊಸಮನೆಯವರು, ಭಾಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ ಅಂತ ಹೇಳ್ತಾ ನಮ್ಮೆಲ್ಲ ಆತ್ಮೀಯ ಕೇಳೋರ ಪರವಾಗಿ ನಮ್ಮ ರೈತ ಬಾಂಧವರ ಪರವಾಗಿ ವಿಶೇಷ ಧನ್ಯವಾದಗಳನ್ನು ತಮ್ಮ ಸಲ್ಲಿಸ್ತೀವಿ. ಹೃತ್ಪೂರ್ವಕ ಧನ್ಯವಾದಗಳು, ತಮಗೆ ಅಭಿನಂದನೆಗಳು, ನಮಸ್ಕಾರ. ಟೊಮೆಟೊ ಬೆಳೆಯಲ್ಲಿ ತಂತ್ರಜ್ಞಾನ, ಈ ಕುರಿತು ಕೃಷಿ ವಿಶ್ವವಿದ್ಯಾಲಯ ತೋಟಗಾರಿಕಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಚಂದ್ರಶೇಖರ ಹೊಸಮನಿ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೊಳ್ಳಿಯನ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ ಭೀಮರಾಯಪ್ಪ ಪೂಜಾರಿ ಹಾಗೂ ಸಂಗಡಿಯರಿಂದ ಹಂತಿ ಪದ. ಬಂಗಾರ ಸಡ ಬಲಗ ಬಂಗಾರ ಜೋಳದ ಬಿತ್ತಿಗೆ ಆವರಣ ಬಿತ್ತಾನು ರಂಗ್ಯಾರೆ ಕೊರಳನ್ನ ಬದಕಾವ ಜೋಳದ ಬಿತ್ತಿಗೆ ಆವರಣ ಬಿತ್ತಾನು ರಂಗ್ಯಾರೆ ಕೊರಳನ್ನ ಬದಕಾವ ರಂಗ್ಯಾರ ಕೊರಳನ್ನ ಬದಕ ಬುಣಿಸಿದಂಗೆ ಆವರಣ ಬೆಳೆಸಾಲ ಬಡಿದಾನ ರಂಗ್ಯಾರ